ಹುಬ್ಬಳ್ಳಿಯ ಮಮದಾಪುರ ಬಳಿ 1600 ಎಕರೆ ಪ್ರದೇಶದಲ್ಲಿ ಮಾದರಿ ಅರಣ್ಯ ಅಭಿವೃದ್ಧಿಗೆ ಸರ್ಕಾರ ನಿರ್ಧಾರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ನಿನಗೆ ಸಿಕ್ಕಾಪಟ್ಟೆ ಇನ್ಸೆಂಟಿವ್ ಬಂದಿದೆ. ಏನು ಪ್ಲಾನ್? ಗವರ್ಮೆಂಟ್ ಸೆಕ್ಯೂರಿಟೀಸ್ ನಲ್ಲಿ ಇನ್ವೆಸ್ಟ್ಮೆಂಟ್. ನೀವು ಸರಿಯಾಗಿ ಯೋಚಿಸ್ತಿದ್ದೀರಿ. ಈಗ ಗವರ್ಮೆಂಟ್ ಸೆಕ್ಯೂರಿಟೀಸ್ ನಲ್ಲಿ ಇನ್ವೆಸ್ಟ್ ಮಾಡೋದು ತುಂಬಾ ಸುಲಭವಾಗಿದೆ. ಆದ್ರೆ ಹೇಗೆ? RBI ರಿಟೇಲ್ ಡೈರೆಕ್ಟ್ ಸ್ಕೀಮ್ ನಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ಇನ್ವೆಸ್ಟ್ ಮಾಡಬಹುದು. ನಿಮ್ಗೆ ನಿಮ್ಮ ಹೂಡಿಕೆ ಮೇಲೆ ಸಿಗುತ್ತೆ ರಿಟರ್ನ್ಸ್. RBI ಪೋರ್ಟಲ್ ಗೆ ಹೋಗಿ ಉಚಿತವಾಗಿ ಅಕೌಂಟ್ ತೆರೆಯಿರಿ ಮತ್ತು ನಿಮ್ಮ ಬ್ಯಾಂಕ್ ಖಾತೆಯಿಂದ ನೇರವಾಗಿ ಹಣವನ್ನು ಇನ್ವೆಸ್ಟ್ ಮಾಡಿ. ಸುರಕ್ಷಿತ, ಸುಲಭ. ರಿಟೈರ್ಮೆಂಟ್ ನಂತರ ಇಲ್ಲೇ ಇನ್ವೆಸ್ಟ್ ಮಾಡ್ತೀನಿ. ಸರಿಯಾಗಿ ಹೇಳ್ತಿದ್ದೀರಿ, RBI ಹೇಳುತ್ತೆ. ಜಾಣರಾಗಿರಿ, ಜಾಗರೂಕರಾಗಿರಿ. ಆಕಾಶವಾಣಿ ಬೆಂಗಳೂರು ದೇಶಭಕ್ತಿ ಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳೋಣ. ಬನ್ನಿರಣ್ಣ ಬನ್ನಿರಿ, ಬದುಕ ಸೊಗಸ ತನ್ನಿರಿ, ವೃಂದಗಾನದಲ್ಲಿದೆ. ಬನ್ನಿರಿ ಬದುಕ ಸೊಗಸ ತನ್ನಿರಿ.

ಆಕಾಶವಾಣಿ ಬೆಂಗಳೂರು. ಕೃಷಿ ರಂಗ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಪ್ರಗತಿಪರ ರೈತ ಮಹಿಳೆ ಹುಚ್ಚಮ್ಮ ಮಾಸ್ತಯ್ಯ ಅವರೊಡನೆ ಸಂದರ್ಶನ ಕೇಳಲಿದ್ದೀರಿ. ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರಗಳು. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಈಗ ಕೇಳೋಣ ಪ್ರಗತಿಪರ ರೈತ ಮಹಿಳೆ ಹುಚ್ಚಮ್ಮ ಮಾಸ್ತಯ್ಯ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ಎಲ್ಲ ಕೇಳುಗರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಒಬ್ಬ ಕೃಷಿಕ ಮಹಿಳೆ ಮತ್ತು ಹಿರಿಯ ಜನಪದ ಕಲಾವಿದೆ ಒಬ್ಬರನ್ನ ಭೇಟಿ ಮಾಡೋಣ. ಇವರು ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಅಂಕಳಗಿ ಕೊಪ್ಪದವರು. ಬನ್ನಿ, ಇವರ ಜೊತೆಗೆ ಸ್ವಲ್ಪ ಹೊತ್ತು ಮಾತಾಡೋಣ. ಇವರ ಒಂದು ಕೃಷಿ ಅನುಭವವನ್ನ ಮೊದಲಿಗೆ ನಾವು ತಿಳ್ಕೊಂಡು ಜೊತೆ ಜೊತೆಗೆ ಒಂದು ಜಾನಪದ ಹಾಡನ್ನ ಕೇಳೋಣ. ಹುಚ್ಚಮ್ಮ ಅವರೇ, ತಮಗೆ ಎಲ್ಲ ರೈತ ಬಾಂಧವರ ಪರವಾಗಿ, ಕೇಳುಗರ ಪರವಾಗಿ, ಆಕಾಶವಾಣಿ ಬೆಂಗಳೂರು ಪರವಾಗಿ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ಆರಾಮಿದ್ದೀರಿ? ಆರಾಮಾಗಿದ್ದೆ. ಎಷ್ಟು ವರ್ಷ ತಮಗೆ? 80 ವರ್ಷ ಆಗಿರ್ಬೇಕು. ಕೃಷಿಯಲ್ಲಿ ಅಪಾರ ಅನುಭವ ಇದೆ ತಮಗೆ. ಹೌದು. ಏನೇನು ತಮ್ಮಂದ್ರಿ ಅವಾಗಿಂದ ಹೇಳಿ ತಮ್ಮ ಅನುಭವನ. ಗದ್ದೆ ಮಾಡಿವೋ, ಹೊಲ ಮಾಡಿವೋ, ದನ ಸಾಕಿವೋ, ಮೇಕೆ ಸಾಕಿವೋ, ಕೋಳಿ ಸಾಕಿವೋ, ಹೊಲದ ಕಡೆ ಬೆಳೆ ಮಾಡಿವೋ ಎಲ್ಲ. ಈಗ ರಾಗಿ ಬೆಳೆ ಮತ್ತೆ ತೆಂಗಿನ ಬೆಳೆ ಇದ್ರ ಬಗ್ಗೆ ಸ್ವಲ್ಪ ಹೇಳಿ. ತೆಂಗಿನ ಬೆಳೆನು ಮಾಡಿವೋ. ತೆಂಗಿನ ಬೆಳೆ, ರಾಗಿ ಬೆಳೆ ಎಲ್ಲ ಮಾಡಿದ್ದೋ ಸರ್. ಈಗ ಆಕಳನ್ ಮನೇಲಿ ಇಟ್ಟಿರಿ. ಓ, ಏನ ಆಕಳ ಹಾಲನ್ನು ಏನ್ ಮಾಡ್ತೀರಿ? ಮಾರ್ತೀರಾ ಅಥವಾ ನೀವೇ ಖರ್ಚು ಮಾಡ್ತೀರಾ ಮನೇಲಿ? ಹಾಲು ಏನೇನು ಡೈರಿಗೆ ಹಾಕ್ತೀವಿ ಸರ್. ಡೈರಿಗೆ ಹಾಕ್ತೀರಿ? ಎಷ್ಟು ಆಕಳು ಇದಾವೆ? ಒಂದೇ. ಒಂದು ಇಟ್ಟಿರಿ. ಈಗ ಅಪ್ಪರ ಮಾಡಿ ನನ್ ಕೈಲ ಸ ಒಂದೇ ಮಾಡಿಕೊಂಡಿದೀನಿ. ಮೊದ್ಲೆಲ್ಲ ಬಾಳ ಇದ್ದು. ಈಗ ನೀವು ಎಲ್ಲೆಲ್ಲಿ ಬೇರೆ ಊರಿಗೆ ಹೋಗಿ ಜಾನಪದ ಹಾಡನ್ನ ಹೇಳಿ ಬಂದಿರಿ? ನಾವು ತುಮಕೂರು, ಅಲ್ಲಿ ರಾಮನಗರ, ಅಲ್ಲೇ ಜಾಸ್ತಿ ಹೋಗಿತ್ತು ಸರ್. ಬೆಂಗಳೂರಿಗೆಲ್ಲ ಬಂದು ಹಾಡಿದ್ರ? ಮದುವೆ ಕಾರ್ಯಕ್ರಮ, ಮದುವೆಗೆಲ್ಲ ಹೋಯ್ತೀವಿ ಸರ್. ಪೂಜಾ ಕಾರ್ಯಕ್ರಮ ಎಲ್ಲದಕ್ಕೂ ಹೋಯ್ತೀವಿ. ಅಥವಾ ಮತ್ತೇನು ಸನ್ಮಾನ ಕಾರ್ಯಕ್ರಮ ಇದ್ರೆ ನೀವು ಹಾಡು ಹೇಳ್ತೀರಿ? ಹೇಳ್ತೀವಿ. ಯಾವ್ಯಾವ ಹಾಡನ್ನ ನೀವು ಕಲ್ತ್ಕೊಂಡಿರಿ ಹುಚ್ಚಮ್ಮ ಅವ್ರೆ? ನಾವು ಶೋಭಾನು ಪದ, ರಾಮರ ಪದ, ಗಂಗಾ ಗೌರಿ ಪದ, ಬಂಜವನ್ನಿ ಪದ, ಜುಂಜಪ್ಪನ ಪದ, ಚತುರ್ದೇವಿ ಪದ, ಇವೆಲ್ಲ ಮಾಡ್ತೀವಿ. ಬಹಳ ಜನ ನಿಮ್ಗೆ ಅಭಿಮಾನಿಗಳಿದ್ದಾರೆ. ಹೌದು. ಎಲ್ಲ ಹುಚ್ಚಮ್ಮ ಅವ್ರನ್ನ ಕರೆಸ್ತಾರ ತಮ್ಮ ಕಾರ್ಯಕ್ರಮಕ್ಕೆ? ಕರೆಸ್ತೇವೆ. ನಾವು 4 ಜನ ಜೊತೆ ಆಗಿದ್ದೀವಿ. 4 ಜನ ಹೋಗಿ ಹೇಳ್ಬೇಕು. ಓಹೋ, ತುಂಬಾ ಸಂತೋಷ ಹುಚ್ಚಮ್ಮ ಅವ್ರೆ. ಅನೇಕ ಕಾರ್ಯಕ್ರಮಗಳಲ್ಲಿ ತಾವು ಜನಪದ ಕಾರ್ಯಕ್ರಮ ಕೊಟ್ಟಿರಿ, ತಮ್ಮದೇ ಆದ ಹಾಡನ್ನ ಅಲ್ಲಿ ಹೇಳಿ ಬಂದಿರಿ. ಹೇಳಿ ಬಂದಿದ್ದೀವಿ. ಇಲ್ಲೂ ಕೂಡ ನಮ್ ಕೇಳುಗರು ನಿಮ್ಮ ಹಾಡನ್ನ ಕೇಳ್ಬೇಕಂತ ಇರ್ತಾರೆ. ಹೇಳ್ತೀನಿ. ಮೊದ್ಲನೇದಾಗಿ ಒಂದು ಹಾಡು ಹೇಳಿ ಹುಚ್ಚಮ್ಮ ಅವ್ರೆ. ರಾಮ ರಾಮರು ನೆನೆ ಮನವೇ ಶ್ರೀ, ರಾಮರು ನೆನೆ ಮನವೇ, ಸೈವಾದ ಪ್ರಾಣಿ ನೆನೆ ಮನವೇ, ನೆನೆ ಮನವೇ, ಸೈವಾದ ಪ್ರಾಣಿ ನೆನೆ ಮನವೇ, ನೆನೆ ಮನವೇ, ನಿಂಬೆ ವನದಾಗ ನಿಂದಿರವ ಸೀತೆಗೆ, ಉಂಗುರವ ತಂದ ಹನುಮಂತ, ಹನುಮಂತ, ಉಂಗುರುವ ತಂದ ಹನುಮಂತ, ಹನುಮಂತ, ಬಳೆ ವನದಾಗ ಬಳೆ ತೊಡ ಸೀತೆಗೆ, ಸೀರೆಯ ತಂದ ಹನುಮಂತ, ಹನುಮಂತ, ಸೀರೆಯ ತಂದ ಹನುಮಂತ, ಹನುಮಂತ. ಚೆನ್ನಾಗಿದೆ, ತುಂಬಾ ಸೊಗಸಾಗಿ ಹಾಡ್ತೀರಿ ಹುಚ್ಚಮ್ಮ ಅವರೇ. ಏನ ಭಗವಂತ ಎಷ್ಟು ಇದನ್ ಕೊಟ್ಟನೆ ಇಷ್ಟ ಆಯಸ್ಗೆ. ಸೀತಾರಾಮನ ಮೇಲೆ ಹಾಡು ಹೇಳಿದ್ರಿ. ಹೇಳಿದ ಹುಚ್ಚಮ್ಮ ಅವರು, ನೀವು ಜಾನಪದ ಕಲಾವಿದರು ಮತ್ತೆ ರೈತಾಭಿ ಕೆಲಸನು ಮಾಡ್ತಾ ಬರ್ತಾ ಇದ್ದೀರಿ. ಹೌದು. ಈಗ ಹೊಲದಾಗ ನೀವು ರಾಗಿ ಬೆಳಿತೀರಿ. ಹೌದು. ರಾಗಿ ಬೆಳೆದು ಮತ್ತೆ ಅದನ್ನ ನೀವು ಮನೆಗೆ ತರ್ತೀರಿ. ರಾಗಿ ಬೀಸೋ ಪದನು ಕೂಡ ನಿಮ್ಗೆ ಗೊತ್ತಿದೆ. ರಾಗಿ ಬೀಸೋ ಹಾಡನ್ನು ಹೇಳಿ ಒಂದ. ಮೂಡ ರಾಗಿ ಓಡಳೆ ರಾಗಿ ಕಲ್ಲ ರೋಡೆಯೇ ಸ್ಮರಣ ಮಾಡಲೆಯೋ ಶಿವನೇ, ರೋಡೆಯೇ ಸ್ಮರಣ ಮಾಡಲೆಯೋ ಶಿವನೇ, ರೂಢೆಯೇ ಬೇದರ ಕೆರೆಯೇ ದಾರಾಗಿ ಶಿವನೇ, ಬೇದರ ಕೆರೆಯೇ ದಾರಾಗಿ ಶಿವನೇ, ಗೂಟ ಎಡೆವಾಗ ಕೋಟಿಯ ಗೋಟಾದ ಸೇಟೊ ತ್ಯಾರೆ ವೈದ ಶಿವನೇ, ಗೋಟಾದ ಸೇಟೊ ತ್ಯಾರೆ ವೈದ ಶಿವನೇ, ಗೋಟಾದ ಸೇಟೊ ತ್ಯಾರೆ ವೈದ ಬರುವಾಗ ಕೋಟಿ ಜಂಗು ಮರನ ಶಿವನೇ, ಕೋಟೆ ಜಂಗು ಮರನ ಶಿವನೇ, ಕೊಲ್ಲ ಎಡಿವಾಗ ಎಲ್ಲರೂ ನೆನದೇನೋ, ಕಲ್ಲಿನ ಸೇಟು ತೇರೆ ಒಯ್ದು ಶಿವನೇ, ಕಲ್ಲಿನ ಸೇಟು ತೇರೆ ವೈದು ಶಿವನೇ, ಕಲ್ಲಿನ ಸೀಟು ತೆರೆ ವೈದು ಬರುವಾಗ ಅಲ್ಲೇ ಜಂಗು ಮರನದೇನೋ ಶಿವನೇ. ಬಂಜವನ್ನಿ ಪದ ಹೇಳ್ತೀವಿ ಸ, ಮಕ್ಕಳಿಲ್ದು ಬಂಜವನ್ನಿ ಮೇಲೆ ಒಂದು ಹಾಡು ಹೇಳ್ತೀವಿ. ತೋಜ ಕಲ್ಲಿನ ಬೆಟ್ಟದ ಮೇಲೆ ಗುರುದೇವ ಶಿವನೇ, ಸೃಜನೆಯ ರುತ್ರ ಬಸಿದರಲ್ಲೇ ಗುರುದೇವ, ಶಿವನೇ ಸೃಜನೆಯ ರುತ್ರ ಬಸಿದರಲ್ಲೇ ಗುರುದೇವ, ಬಂಜೆಯ ಮನೆ ಮುಂದೆ ಬಾಳೆವನವ ಗುರುದೇವ, ಶಿವನೇ ಬಾಳೆಗಾದರೆ ಫಲಗಳುಂಟು ಗುರುದೇವ, ಶಿವನೇ ಬಾಳೆಗಾದರೆ ಫಲಗಳುಂಟು ಗುರುದೇವ, ಬಾಳೆಗಾದರೆ ಫಲಗಳುಂಟು ಗುರುದೇವ, ಶಿವನೇ ನಮ್ಮಿಗಾದರೆ ಫಲಗಳಿಲ್ಲವ ಗುರುದೇವ, ಶಿವನೇ ನಮ್ಮಿಗಾದರೆ ಫಲಗಳಿಲ್ಲವ ಗುರುದೇವ, ನಮ್ಮಿಗಾದರೆ ಫಲಗಳಿಲ್ಲವ ಗುರುದೇವ, ಶಿವನೇ ಎಲ್ಲಾಗಿ ಕಳಿಯಲಿ ಪಾಪಿ ಜನ್ಮ ಗುರುದೇವ. ಚಮ್ಮವ್ರೆ, ಈಗ ಮನೆಯಲ್ಲಿ ಮೊಸರು ಮಾಡ್ತಾರಲ್ಲ, ಮೊಸರಿಗೆ ನೀವು ಯಾವ ಪದ್ಧತಿ ಮಾಡ್ತೀರಿ? ಮೊಸರಿಗೆ ಹಾಲು ಕಾಸ್ತೀವಿ ನಾವು, ಹಳ್ಳಿ ಕಡೆ ಮಾಡೋದು, ಹಾಲು ಕಾಸ್ಬಿಟ್ಟು ಒಂದ್ ಸ್ವಲ್ಪ ಮಜ್ಜಿಗೆ ಬಿಟ್ಟು ಮೊಸರು ಮಾಡ್ತೀವಿ. ಈಗ ತುಪ್ಪ ಮಾಡ್ತೀರಲ್ಲ, ಈಗ ಮಕ್ಕಳಿಗೆಲ್ಲ ಹೇಳ್ಕೊಡ್ತೀರೇನು ತುಪ್ಪ ಹೇಗ್ ಮಾಡೋದು ಅಂತ? ಓ, ಹೇಳ್ಕೊಡ್ತೀವಿ ಸರ್. ಆ ತುಪ್ಪ ಮಜ್ಜಿಗೆ, ಅದು ಮೊಸರು ಮಜ್ಜಿಗೆ ಕಡಿತೀವಿ, ಅದು ಬೆಣ್ಣೆ ತೆಗಿತೀವಿ, ಅದನ್ನ ಕಾಸ್ತೀವಿ, ಅದನ್ನ ಸೋಸ್ತೀವಿ, ತುಪ್ಪ ಮಾಡ್ತೀವಿ. ತುಪ್ಪ ಈಗ ಮನೆಯಲ್ಲಿ ಮಾಡ್ತೀರಲ್ಲ, ಏನ್ ಮಾಡ್ತೀರಿ, ಅದನ್ನ ನೀವೇ ಉಪಯೋಗಿಸ್ತೀರಾ ಅಥವಾ? ಜಾಸ್ತಿ ಇದ್ರೆ ಮಾರ್ಕಂತೀವಿ, ಅಂದ್ರೆ ನಾವೇ ಉಪಯೋಗಿಸ್ಕೊಂತೀವಿ. ಅವಾಗ ಈಗ ಒಂದು 30-40 ವರ್ಷದಿಂದ ನೀವು ತುಪ್ಪ ಮಾಡ್ತಾ ಬಂದಿರಲ್ಲ, ಅವಾಗಿಂದಾನೇ ನೀವು ಮಾರ್ತಾ ಇದ್ದೀರಾ? ಅವಾಗ್ಲಿಂದ ಮಾರ್ತಿರ್ಲಿಲ್ಲ, ಮನೆಗೆ ಆಗೋದು ಸರ್. ಅವಾಗ ನಾಟಿ ಹಸುಗಳು, ಇವಾಗ ಹಂಗೆ ಸೀಮೆ ಹಸು ಇಲ್ಲ. ನಾಟಿ ಹಸು ಎಷ್ಟಿದ್ವು? ಯಾವ ಎರಡಿದ್ದು ಎರಡಿದ್ದು. ಸೀಮೆ ಹಸು, ಸೀಮೆ ಹಸು ಒಂದೇ ಇದ್ದಿತ್ತು. ಮತ್ತೀಗ ಅವಾಗೆಲ್ಲ ನೀವು ಉಳುಮೆಗೆ ಹೆಂಗ್ ಮಾಡ್ತೀರಾಗಿತ್ತು? ಉಳಿಗೆ ಇದನ್ನೇ ನಾಟಿ ಹಸುಗಳನ್ನೇ ಊಡ್ತಿದ್ದು. ಎಮ್ಮೆ ಗೋಣ ಅವನು ಒಂದೊಂದು ಸಾಕಿವ ಸಾ, ಜನ ಇದ್ದಂಗ ಮಾಡ್ಕೊಂಡಿವ, ಜನ ಕಮ್ಮಿ ಆದಂಗ ಕಮ್ಮಿ ಆದಂಗೆ ಕಮ್ಮಿ ಮಾಡ್ದ ಅಷ್ಟೇ. ಈಗ ಮತ್ತೆ ಅವಕ್ಕೆ ತಿನ್ನಕ್ಕೆಲ್ಲ ಏನ್ ಮಾಡ್ತೀರಿ? ತಿನ್ನಕ್ಕೆ ರಾಗಿ ಎಲ್ಲ ಬೆಳಿವಲ್ಲ, ಹುಲ್ಲ ಬಿಡಿವ, ರಾಗಿ ತಕೊಂಡಿವ, ಹುಲ್ಲು ಮಾಡಿಕೊಂಡು ಹಾಕಿವ, ಹೊಲ್ದಾಗ ಜೋಳ ಹಾಕಿವ, ಆ ಜೋಳ ಕುಯ್ಕೊಂಬಂದ್ ಹಾಕಿವ, ಅದ್ ಮುಗ್ದೋದ್ಮೇಲೆ ಹುಲ್ಲು ಹಾಕಿವ ರಾಗಿ ಬೆಳೆ. ಈಗ ಕೃಷಿ ಕುಟುಂಬ ಅಂದ ತಕ್ಷಣ ಮನೆಯಲ್ಲಿ ಎಷ್ಟು ಜನ ಇದ್ದೀರಾಗಿತ್ತು ತಾವು? ಯಾವ್ದೇವ್ ಸಾಸೆ ಮಕ್ಕಳು ಇದ್ದೀವಿ ಸರ್. ಈಗ ಮೊದ್ಲೇ ದೊಡ್ಡ ಕುಟುಂಬ ಇತ್ತ? ಮೊದ್ಲೇ ಇತ್ತು ದೊಡ್ಡ ಕುಟುಂಬ. ನಾವು ನಾಲ್ಕು ಜನ ನಾವು ಅಣ್ಣತಮ್ಮಂದಿರು ನಮ್ಮ ಯಜಮಾನ್ರ ಜೊತೆಲಿದ್ದರು. ನಾಲ್ಕು ಜನ ಭಾಗ ಆದ್ಮೇಲೆ ನಾವು ನಮ್ಮ ಮಕ್ಕಳು ಮೂರು ಜನ ಇದ್ವಲ್ಲ, ನಾವೆಲ್ಲ ಇದ್ದು ನಮ್ಮ ಯಜಮಾನ್ರು ಇದ್ರು, ನಾವು ಒಂದ್ ಏಳೆಂಟು ಜನ ಇದ್ದ ಸರ್. ಈಗ ನಿಮ್ ಹೊಲಕ್ಕೆ ನೀರಿನ ವ್ಯವಸ್ಥೆ ಎಲ್ಲ ಹೇಗೆ? ಈಗಿನ ನೀರಿಂದೇನಿರ್ಲಿಲ್ಲ ಸರ್, ಬಾವಿ ಇತ್ತು, ಬಾವಿಲಿ ತೆಗಿವು, ಅವಾಗ ಯಾತ ಎತ್ತದು ಹಿಂಗಲ್ಲ ಮಾಡೋ. ಕೆರೆ ಹೊಳೆ ಯಾವ್ದು ಇಲ್ಲ? ಯಾವ್ದು ಇರ್ಲಿಲ್ಲ ಅವಾಗ, ಇವಾಗ ಐತಿ. ಈಗೇನಿದೆ? ಈಗ ಅಮ್ಮಾವತಿ ನೀರ್ ಬಿಡ್ತಾರೆ, ಬೋರ್ ಕೊರಿಸ್ತಾರೆ, ಮಾಡ್ತಾರೆ. ಬೋರ್ ಹಾಕಿರಿ ಮನೆಗೆ? ಒಂದೇ ಒಂದ್ ಹಾಕಿರೋದು. ಅದರಿಂದಾನೇ ಹೊಲ ಮಾಡ್ತೀರಿ? ಹೌದು. ಮತ್ತೆ ಹೊಲಕ್ಕೆ ನೀವು ಕೊಟ್ಟಿಗೆ ಗೊಬ್ಬರನೇ ಹಾಕ್ತೀರಿ? ಅದು ಹಾಕ್ತಿವಿ, ಇದು ಹಾಕ್ತಿವಿ, ಸೈನಿಕ ಗೊಬ್ಬರ ಹಾಕ್ತೀರಿ? ಅವು ಹಾಕ್ತಿವಿ, ಕೊಟ್ಟಿಗೆ ಗೊಬ್ಬರ. ಇದು ತರಕಾರಿ? ತರಕಾರಿ ನಾನು ಮನೆಗೆ ಬೆಳ್ಕಂತೀವಿ. ಏನೇನ್ ಬೆಳಿತೀರಿ? ಬದನೆಕಾಯಿ, ಹುಳ್ಳಿಕಾಯಿ, ಗೊರಿಕಾಯಿ, ಹಸಿಮೆಣಸಿನಕಾಯಿ, ಹಸಿರು ಮೆಣಸಿನಕಾಯಿ, ಎಲ್ಲ ಸೌತೆಕಾಯಿ, ಟಮಾಟ, ಸೌತೆಕಾಯಿ ಎಲ್ಲ ಬೆಳ್ಕಂತೀವಿ. ಬೆಳಿತೀರಿ ಹೀರೆಕಾಯಿ? ಹೀರೆಕಾಯಿನೂ ಬೆಳಿತೀವಿ. ಸೊಪ್ಪು? ಸೊಪ್ಪು ಎಲ್ಲ ಬೆಳಿತೀರಮ್ಮ? ಸಬ್ಸಿಗೆ ಸೊಪ್ಪು, ದಂಟಿನ ಸೊಪ್ಪು, ಮೆಂತ್ಯ ಸೊಪ್ಪು, ಕುದಿನ ಕುದಿನ ಏನು ಅದನ್ನು ಕಾಯಿ ಮಣ್ಣು ಹಾಕಲ್ಲ, ಮನೆ ತೊಲೆ ಬೇಕಾದಷ್ಟು ಬೆಳ್ಕಂತೀವಿ. ಅವರೇಕಾಯಿ? ಅವರೇಕಾಯಿನೂ ಬೆಳ್ದೈತಿ. ಅಳಸುಂಡೆಕಾಯಿ, ಅವರೇಕಾಯಿ, ತೊಗರಿಕಾಯಿ, ಕಬ್ಬು ಎಲ್ಲ. ಕಬ್ಬು ಬೆಳಿತೀರಿ? ಬೆಳಿತಿದ್ದ ಅವಾಗ, ಈಗ ಇಲ್ಲ ಕಬ್ಬು. ಕಬ್ಬು ಅದನ್ನ ನೀವು ಅವಾಗ ಹೇಗ್ ಮಾಡ್ತೀರಾ? ಕಬ್ಬು ಅವಾಗ ದನ ಅಂತ ಆಡ್ಸರು, ದನ ಹೂಡಿಬಿಟ್ಟು ಮಿಷಿನ್ ಇರೋದು, ಕಬ್ಬು ಕೊಡಿವ ದನ ಹೂಡಿ ಹಾಲು ಕರ್ಕೊಂಡಿವ, ಅದನ್ನ ಬೆಲ್ಲ ಮಾಡ್ಬಿಟ್ಟು ಹಚ್ಚಿ ಮನೆಗೆ ಇದು ಎಲ್ಲ ಇದು ಸಮ ಮಾಡಿ. ಕೇಳ್ಕೊರೆ, ನಾವು ಕೃಷಿಕ ಮಹಿಳೆ, ಜಾನಪದ ಕಲಾವಿದೆ, 80 ವರ್ಷ ವಯಸ್ಸಿನ ಹುಚ್ಚಮ್ಮ ಅವ್ರ ಜೊತೆಗೆ ನಾವು ಮಾತಾಡ್ತಾ ಇದ್ದೇವೆ. ಹುಚ್ಚಮ್ಮ ಅವರೇ, ಈಗ ಒಂದು ಶೋಭಾನೆ ಹಾಡನ್ನ ಹೇಳಿ. ಇದು ಮಕ್ಕಳನ್ನ ಮುದ್ದು ಮಾಡೋದು ಅಥವಾ ಮಕ್ಕಳನ್ನ ತೊಟ್ಟಿಲ ಹಾಕೋ ಸಂದರ್ಭದಲ್ಲಿ ಹೇಳ್ತಾರಲ್ಲ, ಆತ ಸಂದರ್ಭದಲ್ಲಿ ಯಾವ್ದೇ ಹಾಡಿ ಇರಲಿ ಅದನ್ನ ಹೇಳಿ. ಶೋಭನಂಬವೇ ಸೇವಾನಿಗೆ ಶೋಭನವೇ, ಶೋಭನಂಬವೇ ಸೇವಾನಿಗೆ ಶೋಭನವೇ, ರಪ್ಪನ ಮನೆ ಮುಂದೆ ಮೊತ್ತೇನ ವೈಯಾಲೆ ಶೋಭನ ಬನ್ನಿರೆ, ತೋಗು ತಲೆ ಬಾಲೆ ಮೈಯ ನೆರದು ಶೋಭನವೇ, ತೋಗು ತಲೆ ಬಾಲೆ ಮೈಯ ನೆರದು ಶೋಭನವೇ, ತೋಗು ತಲೆ ಬಾಲೆ ಮೈ ನೆರದ ಸುದ್ದೆಯ ಶೋಭನ ಬನ್ನಿರೆ, ರತ್ತಮ್ಮವಾಗಿ ತಿಳಿ ಸಾರೆ ಶೋಭನವೇ, ಅವರ ತಮ್ಮಗೆ ತಿಳಿ ಸರಿ ಶೋಭನವೇ, ರತ್ತಮ್ಮಗೋಗಿ ತಿಳಸಿದಂಥ ಸುದ್ದಿ ಶೋಭನ ಬನ್ನಿರೆ, ದೊಡ್ಡ ದೋಸರಿಯ ಕಾರಿ ಶಾಳೆ ಶೋಭನವೇ, ದೊಡ್ಡ ದೋಸರಿಯ ಕಾರಿ ಶಾಳೆ ಶೋಭನವೇ, ದಡ್ಡ ದೋಸರಿಯ ಕರಸಿ ಕೇಳಲಲ್ಲೆ ಶೋಭನ ಬನ್ನಿರೆ, ಮಗಳ ಮೈನರುದ ಗಳಿಗೆಯ ಶೋಭನವೇ, ಮಗಳ ಮೈನರುದ ಗಳಿಗೆಯ ಶೋಭನವೇ. ಪುಚ್ಚಮ್ಮವ್ರೆ, ನೀವು ಅನೇಕ ವರ್ಷಗಳಿಂದ ಈ ಒಂದು ಜಾನಪದ ಹಾಡುಗಳನ್ನ ಹಾಡ್ಕೊತಾ ಬಂದಿದ್ರಿ, ನೀವು ಅವಾಗ ಹೇಗ್ ಕಲ್ತರಾಗಿತ್ತು ಇವೆಲ್ಲ? ಅದ್ ಹಂಗಂಗ್ ಕಲ್ತ್ ಬಿಟ್ವ ಸಾ ನಾವು. ಯಾರ ನಿಮ್ ಮನೇಲಿ? ನಮ್ಮ ಅನ್ನಗೆ ನಮ್ ಚಿಕ್ಕಮ್ಮ ಹೇಳ್ತಿತ್ತು, ಹೇಳಿಸ್ಕೊಂಡ್ರು ಅವ್ರ ಕೈಲಿ ನಾನ್ ಹೇಳಿಸ್ಕೊಳ್ಳಿಲ್ಲ, ನನ್ನ ಇಷ್ಟದಂತಲೇ ಅದ್ ಹಂಗ ಕಲ್ತೋ ನನಗೆ ಗೊತ್ತಿಲ್ಲ. ನೀವು ಬಹಳ ಹಾಡು ಕತ್ಕೊಂಡ್ಬಿಟ್ಟಿರಿ. ಕತ್ಕೊಂಡ್ಬಿಟ್ಟಿದ್ದೀನಿ ಸರ್. ಇನ್ನೂ ಒಂದ್ ಎರಡು ಹಾಡು ಹೇಳಿ, ನಿಮ್ಗೆ ಯಾವ್ದು ಇಷ್ಟದ ಹಾಡಿದವೋ ಹೇಳಿ ನಮ್ಗೆ. ಯಾಕಂದ್ರೆ ಈಗಿನವರು ಇಂಥ ಹಾಡನ್ನ ಕಲ್ತ್ಕೊಂಡಿಲ್ಲ, ಈ ಮೂಲಕ ನಿಮ್ ಮೂಲಕ ಆದ್ರೂ ಕಲ್ತ್ಕೊಳ್ಳಿ ಸ್ವಲ್ಪ ಹೇಳಿ. ಹೊಸ ಹಾಡು ನಿಮ್ಗೆ ಇಷ್ಟವಾದ ಹಾಡನ್ನ ಹೇಳಿ. ಬಳೆಯ ತೊಡುವಾಗ ಬಲಗಡೆ ಸೇತಾರೆ ಶೋಭನ ಬನ್ನಿರೆ, ಬಳೆಗಾರ ಸಟ್ಟೆ ಬೇಡ ಕೈಯ ಶೋಭನವೇ, ಬಳೆಗಾರ ಸಟ್ಟೆ ಬೇಡ ಕೈಯ ಶೋಭನವೇ, ಬಳೆಗಾರ ಸಟ್ಟೆ ಬಿಡ ಕೈಯ ಮಾಪನ ಶೋಭನ ಬನ್ನಿರೆ, ಬಳಗವ ಕೇಳಿ ಬರ ತೀರಿ ಶೋಭನವೇ, ಬಳಗಾವ ಕೇಳಿ ಬರತೇನೆ ಸೋಬನವೇ, ಬಳಗ ತೊಡುವಾಗ ಬಳಗಡಸಿ ತೋರ್ಯಾರೆ ಸೋಬನ ಬನ್ನಿರೆ, ಬಳಿವಾರ ಸೆಟ್ಟಿ ಬೇಡ ಕೈಯ ಸೋಬನವೇ, ಬಳೆಗಾರ ಸೆಟ್ಟಿ ಬೇಡ ಕೈಯ ಸೋಬನವೇ, ಬಳೆಗಾರ ಸೆಟ್ಟಿ ಬಿಡ ಕೈಯಮ್ಮವನ ಸೋಬನ ಬನ್ನಿರೆ, ಬಳಗಾವ ಕೇಳಿ ಬರತೇನೆ ಸೋಬನವೇ, ಬಳಗಾವ ಕೇಳಿ ಬರತೇನೆ ಸೋಬನವೇ, ಬಳಗ ಕೆಳವಾಗ ಬಳಿಕವೆ ಕಣ್ಣೀರು ಸೋಬನ ಬನ್ನಿರೆ, ಪಾವಾಜೆಯನ್ನು ಕ್ಯಾರೆ ತುಂಬಿ ಸೋಬನವೇ. ಗ್ರಾಮೀಣ ಕೃಷಿಕ ಮಹಿಳೆ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಅಂಕಳಕೊಪ್ಪದ ಹುಚ್ಚಮ್ಮ ಅವ್ರ ಜೊತೆಗೆ ನಾವು ಮಾತಾಡ್ತಾ ಇದ್ದೇವೆ. ಹುಚ್ಚಮ್ಮ ಕೃಷಿಕ ಮಹಿಳೆ ಆದರೂ ಜಾನಪದ ಕಲಾವಿದೆ ಕೂಡ. ಇವರು ವಯಸ್ಸು 80, ಹಿರಿಯ ಕಲಾವಿದರಾಗಿ ಅನೇಕ ಕಡೆ ಇವರು ತಮ್ಮದೇ ಆದ ಒಂದು ಧ್ವನಿಯನ್ನ ಕೊಟ್ಟಿದ್ದಾರೆ. ಸಾಕಷ್ಟು ಕಡೆ ಅವರ ಅಭಿಮಾನಿಗಳಿದ್ದಾರೆ. ಹುಚ್ಚಮ್ಮ ಅವರೇ, ಈಗ ಮದುವೆ ಸಂದರ್ಭದಲ್ಲಿ ಹೇಳುವಂತ ಒಂದು ಜಾನಪದ ಹಾಡನ್ನು ಹೇಳಿ. ಕಲ್ಯಾಣವೇ ಗೌರಿ ಕಲ್ಯಾಣವೇ, ಕಲ್ಯಾಣವೇ ಸೀತೆ ಕಲ್ಯಾಣವೇ, ಅಕ್ಕನ ಮಗಳ ನೋಡನಂತ ಬಂದೆ ಅತ್ತಿಯ ಮರವೇ ಮರೆಯಾದ, ಕಲ್ಯಾಣವೇ ಗೌರಿ ಕಲ್ಯಾಣವೇ, ಕಲ್ಯಾಣವೇ ಗೌರಿ ಕಲ್ಯಾಣವೇ, ಕಲ್ಯಾಣವೇ ಸೀತೆ ಕಲ್ಯಾಣವೇ, ಅತ್ತಿಯ ಮರವೇ ಮರ್ಯಾದ ಅಕ್ಕನ ಮಗಳ ಕಾಲುಗೊರೆ ಕಂಡೆ ಮಕ ಕಾಣೆ, ಕಲ್ಯಾಣವೇ ಗೌರಿ ಕಲ್ಯಾಣವೇ, ಕಲ್ಯಾಣವೇ ಗೌರಿ ಕಲ್ಯಾಣವೇ, ಕಲ್ಯಾಣವೇ ಸೀತೆ ಕಲ್ಯಾಣವೇ, ಮಾವನ ಮಗಳ ನೋಡನಂತ ಬಂದೆ ಹಾಲದ ಮರವೇ ಮರಿಯಾದ, ಕಲ್ಯಾಣವೇ ಗೌರಿ ಕಲ್ಯಾಣವೇ, ಕಲ್ಯಾಣವೇ ಗೌರಿ ಕಲ್ಯಾಣವೇ, ಕಲ್ಯಾಣವೇ ಸೀತೆ ಕಲ್ಯಾಣವೇ, ಆಲದ ಮರವೇ ಮರಿಯದ ಮಾವನ ಮಗಳೇ ಕಾಲುಗೊರೆ ಕಂಡ ಮಕ ಕಾಣೆ, ಕಲ್ಯಾಣವೇ ಗೌರಿ ಕಲ್ಯಾಣವೇ. ಈಗ ಹುಚ್ಚಮ್ಮ, ನೀವು ಮನೆ ಆಕಳು ಮತ್ತೆ ಕರುಗಳಿಗೆ ಏನೇನು ಹೆಸರಿಟ್ಟಿರಿ? ನನಕರಿಗೆ ಒಂದು ಗಂಗೆ ಅಂತ ಇಕ್ಕೊಂಡಿದ್ದ, ಒಂದು ಗೌರಿ ಅಂತ ಇಕ್ಕೊಂಡಿದ್ದ, ಒಂದು ಸೂಮಂಗ್ಲಿ ಅಂತ ಇಕ್ಕೊಂಡಿದ್ದ, ದನಿಗೊಂದೊಂದು ಹೆಸರಿಟ್ರಿ. ಹೌದು ಸರ್. ಈಗ ಎಳೆ ಕರಿಗೆ ನೀವು ಹುಟ್ಟ ತಕ್ಷಣ ಸಾಮಾನ್ಯವಾಗಿ ಮಕ್ಕಳಿಗೆ ಹೆಂಗ ಹೆಸರು ಇಡ್ತಾರಲ್ಲ, ಹಂಗೆ ಕರುಗಳಿಗೂ ಇಡೋ ಪದ್ಧತಿ ನಮ್ಮ ಹಳ್ಳಿಯಲ್ಲಿ ಇದೆ. ಹೌದು ಸರ್. ಈಗ ಮಕ್ಕಳೆಲ್ಲ ನಿಮ್ ಮಗ ಎಲ್ಲ ಯಾವ ಕರಿತಿದ್ರು ನಿಮ್ ಆಕಳಿಗೆ ಹೆಸರನ್ನ? ಅವಾಗೆಲ್ಲ ದೇವ್ರ ಹೆಸರು ಕಟ್ಟೋರು, ಈಗ್ಲಂಗೆ ಅಂತದ ಕಟ್ಟಲ್ವ ಸರ್. ನಮ್ಮ ನಮ್ಮ ದೇವ್ರ ಹೆಸರು ಹೈಬ್ರಿಡ್ ಹಸುಗಳು ಬಂದಾವ ಈಗ, ಅದು ಹಳ್ಳಿಯಲ್ಲಿ ಅವಾಗ ಅದೇ ಹೆಸರು ಕರೆಯೋದ. ಹೌದು ಸರ್. ಸೀತೆ, ಜಾನಕಿ, ನಮ್ ದೇವ್ರ ಹೆಸರು ನಾವು ಕಟ್ಕೊಂಡಿವ ಸರ್. ಓಹೋ, ಒಟ್ಟು ನಿಮ್ ಮನೆ ಕರುಗಳಿಗೆ ಅದು ಹೆಸರು ಇಟ್ಟಿದ್ದಾಗಿತ್ತು. ಹೌದು ಸರ್. ಎಲ್ಲ ಕಡೆ ಅದು ಈಗ್ಲೂ ಕೂಡ ಇದೆ. ಹೌದು, ಕರೀತಾರೆ ಅಲ್ಲಿ. ಹೌದು. ಮತ್ತೆ ಹೊಲ ಮಾಡೋ ಸಂದರ್ಭದಲ್ಲೂ ಕೂಡ ನೀವು ಹೊಲದಾಗೆ ಈ ಜನಪದ ಹಾಡನ್ನೇ ಹೇಳ್ತೀರಿ, ಹೌದಲ್ಲ? ಹೌದು. ಕಟಾವು ಸಂದರ್ಭದಲ್ಲಿ ಹೇಳ್ತೀರಲ್ಲ, ಕಳೆ ತೆಗಿವಾಗ, ಕಳೆ ತೆಗಿವಾಗ, ಪೈರು ಹಾಕುವಾಗ, ಪೈರು ತೆಗೆಯುವಾಗ ಹೇಳ್ತೀವಿ. ಹೇಳಿ ಒಂದು ಅದನ್ನ ಹಾಡ, ಆ ಸಂದರ್ಭದಲ್ಲಿ ಹೇಳಂತ ಹಾಡನ್ನ ಹೇಳಿ ಹುಚ್ಚಮ್ಮ ಅವರೇ. ಬೆಟ್ಟದ ಮೇಲೆ ಬಲಿಯ ಬೇಸ ಬೇಸ್ತಾರ ಒಡಗ, ಏರಿ ಮೇಲೆ ದನವ ಕಾಯ ರೊಡಗ, ಏರಿ ಮೇಲೆ ದನವ ಕಾಯ ಹಾರುವ ರೊಡಗ, ಆಳಬಾವಿ ಗಗ್ಗ ಬೆಟ್ಟ ನೋಡಬಾರದು, ಆಳಗುಡಿಗೆ ಜ್ಯೋತಿವನಚ್ಚಿ ಮುಗಿಯಬಾರದು, ಆಳ ಬೇಳ ಗುಡಿಗೆ ದೀಪವನ ಮುಗಿಯ ಬಾರದ ಆಳಗೊಡೆಗೆ ದೀಪವನ ಮುಗಿಯ ಬಾರದ ಮಕ್ಕಳಿಂದ ಬಂಜೆಯ ಜನ್ಮ ನೋಯಿಸಬಾರದು ಮಕ್ಕಳಿಂದ ಬಂಜೆಯ ಜನ್ಮ ನೋಯಿಸಬಾರದು ಮಕ್ಕಳಿಂದ ಬಂಜೆ ಜನ್ಮ ನೋಯಿಸಬಾರದು ಗಂಡ ಸತ್ತ ಹೆಣ್ಣಿನ ಜನ್ಮ ನೋಯಿಸಬಾರದು ಗಂಡ ಸತ್ತ ಹೆಣ್ಣಿನ ಜನ್ಮ ನೋಯಿಸಬಾರದು ತಂದೆ ಸತ್ತ ತಬ್ಬಲಿ ಮಕ್ಕ ಒಡೆಯಬಾರದು ತಂದೆ ಸತ್ತ ತಬಲೆ ಮಕ್ಕ ಒಡೆಯಬಾರದು. ಈಗ ಉಚ್ಚಮ್ಮ ಅವರೇ, ತಾವು ಕೆಲವು ಹಾಡುಗಳನ್ನ ಹೇಳಿದ್ರಿ, ಈಗ ಇನ್ನೊಂದು ಜಾನಪದ ಹೇಳಿ. ಮುತಿ ಸೋಬಾ ನಂಬೋವೆ ಸೇವಾನೆಗೆ ಮುತಿ ನರಮಲ್ಲಿ ಒಪ್ಪಗ ಸ್ಯಾಪಿ ನಾಕೆ ಸುತ್ತ ಕೋತವರೇರಿಯರು ಸುತ್ತ ಕೋತವರೇರಿಯರ ಸೋಬಾಲಂಬವೆ ಸೇವಾನಿಗೆ ಸುತ್ತ ಕೋತವರೇರಿಯರ ಜಾಂಬೈನಾರ ಮಗ ಕೊಂತೆ ನ್ಯಾಯ ರೇ ಸ್ಯಾರೆ ಮಗ ಕೊಂತೆ ನ್ಯಾಯ ರೇ ಸ್ಯಾರೆ ಸೋಬಾಲಂಬವೆ ಸೇವಾನಿಗೆ ಕರಿಯಾದೊಂದೆ ಕಂಬಳಿ ಬೆಳೆಯಾದೊಂದೆ ಕಂಬಳಿ ಒಂದಾರಕನೇದಾರ ತುನ ಕಂಬಳಿ ಒಂದಾರಕನೇದಾರ ತುನ ಕಂಬಳಿ ಒಂದಾರಕನೇದಾರ ತುನ ಕಂಬಳಿ ಮೇಲೆ ತಂದೆ ಜಾಂಬೋರ ಮಗ ಕೋತ ತಂದೆ ಜಾಂಬೋರ ಮಗ ಕೋತ ಸ್ವರವ ನಂಬವೆ ಸೇವಾನಿಗೆ ಕಳಸ ಪೂಜೋದೆ ಅಲ್ಲಿ ದೋರ ಬರಿಯೇಳಿ ಅಲ್ಲಿದ್ದ ಗಾಳಂಗಳ ಸಯವಾಗಿ ಅಲ್ಲಿದ್ದ ಗಾಳಂಗಳ ಸಯವಾಗಿ ಅಲ್ಲಿದ್ದ ಗಾಳಂಗಳ ಸೈವಾಗಿ ಜಾಮಳಿ ಕಳಸ ಪೂಜೋದೆ ಬರಿಯೇಳಿ ಕಳಸ ಪೂಜೋದೆ ಬರಿಯೇಳಿ ಸೋಬಾನಂಬವೆ ಸೇವಾನಿಗೆ. ರೈತ ಬಾಂಧವರೇ, ಇವತ್ತು ನಾವು ರೈತ ಮಹಿಳೆ ಹುಚ್ಚಮ್ಮ ಅವರ ಜೊತೆಗೆ ಮಾತಾಡ್ತಾ ಇದ್ದೇವೆ. ಹುಚ್ಚಮ್ಮ ಅವರು ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಅಂಕಳಿಕೊಪ್ಪದವರು. ಅನೇಕ ವರ್ಷಗಳಿಂದ ಇವರು ಜನಪದ ಕಲಾವಿದರು, ಜನಪದ ಹಾಡುಗಳನ್ನು ಹಾಡ್ತಾ ಬರ್ತಾ ಇದ್ದಾರೆ. ಕೃಷಿಯನ್ನು ಕೂಡ ಜೊತೆಯಾಗಿ ಮಾಡ್ತಾ ಮಾಡ್ತಾ ಇವತ್ತು ತಮ್ಮದೇ ಆದ ಅನುಭವವನ್ನು ಮೆಲುಕು ಹಾಕ್ತಾ ಇದ್ದಾರೆ. ಮತ್ತೆ ಯಾವುದು ಇದಕ್ಕೆ ಸಂಬಂಧಪಟ್ಟಾಗ ಹಾಡನ್ನು ನೀವು ಮನೆಯಲ್ಲಿ ಹೇಳ್ತಾ ಇದ್ದೀರಾಗಿತ್ತು? ಜೋಗಿ ಪದ ಹೇಳ್ತೀರಿ, ಏನು ಯಾವ ಸಂದರ್ಭದಲ್ಲಿ ಆ ಜೋಗಿ ಪದನ ಹೇಳ್ತಾ ಇದ್ರು? ಹಿಂಗೆ ಗದ್ದೆ ಪಾದ ಕಳೆ ಕೇಳುವಾಗ ಪೈರು ಹಾಕುವಾಗ ಹೇಳ್ಕೊಂಡು ಖುಷಿಗೆ ಬೇಜಾರು ಕೇಳಿವು. ಆಚೆ ಕೇರಿ ಲಾಡುವಂತ ಜೋಗಿಯಟ ಓಡಿ ಬನ್ನಿ ರೇ ನಾರಿ ನೋಡೋವನ ಕೋಲು ಕೊಲೆ ಓಡಿ ಬನ್ನಿ ರೇ ನಾರಿ ನೋಡೋವನ ಕೋಲು ಕೊಲೆ ನೋಡಿ ಓಡಿ ಬಂದ ದಳ ಮರದ ತುಂಬ ಜಾಳ ತುಂಬಿಕೊಳ್ಳೋ ಜಗಪ್ಪ ನಿನ್ನ ಪಡೆಗಳ ಕೊಲು ಕೊಲೆ ಕೊಳ್ಳೋ ಜಗಪ್ಪ ನಿನ್ನ ಪಡೆಗಳ ಕೊಲು ಕೊಲೆ ಪಡೆಗಳ ನನಗೆ ಕೈಯಡಿಗಳ ನನಗೆ ಕೈ ಹತ್ತ ಎತ್ತ ಬಾರೆ ನನ್ನ ಸೋಲ ನಾರೇ ಕೊಲು ಕೊಲೆ ಅತ್ತ ಎತ್ತ ಬಾರೆ ನನ್ನ ಸೋಲಾನ ರೇ ಕೊಲು ಕೊಲೆ ಅತ್ತ ಇತ್ತ ಬಂದರೇನು ಹತ್ತೆ ಮಾವ ಕಂಡರೇನು ಕೊಳ್ಳ ಜಗಪ್ಪ ನಿನ್ನ ಪಾಡಿಗಳ ಕೊಲೆ ಕೊಲೆ ಕೊಳ್ಳ ಜಗಪ್ಪ ನಿನ್ನ ಪಾಡಿಗಳ ಕೊಲೆ ಕೊಲೆ ಆನೆ ಸಾಲ ಕದ್ದನೇನೆ ಒಂಟೆ ಸಾಲ ಕದ್ದನೇನೆ ಒಬ್ಬನೆಣ್ರೇ ಗಾಸೆ ಬಿದ್ದನೇನೆ ಕೊಲೆ ಕೊಲೆ ಒಬ್ಬನೆಣ್ರೇ ಗಾಸೆ ಬಿದ್ದನೇನೆ ಕೊಲೆ ಕೊಲೆ ಆ ಮಾತ ಕೇಳಿದಳ ಗಂಟು ಮೂಟೆ ಕಟ್ಟಿ ಗಂಡು ಒಟ್ಟಳಣ್ಣ ಜಗಿದೇವರಿಂದ ಗಡೆ ಕೊಲೆ ಕೊಲೆ. ಜನಪದ ಕಲೆಯ ಪ್ರವೀಣೆಯಾಗಿದ್ದು ಅವರು ಅನೇಕ ಕಡೆ ಕಾರ್ಯಕ್ರಮವನ್ನು ಕೊಡ್ತಾ ಬರ್ತಾ ಇದ್ದಾರೆ. ಹಿರಿಯ ಕಲಾವಿದೆಯಾಗಿರುವ ಹುಚ್ಚಮ್ಮ ಅವರು ಇವತ್ತು ನಮ್ಮ ಆಕಾಶವಾಣಿಗೆ ಬಂದು ತಮ್ಮದೇ ಆದ ಒಂದು ಹಾಡನ್ನು ಹಾಡ್ತಾ ಇದ್ದಾರೆ. ಹೇಳಿ ಹುಚ್ಚಮ್ಮ ಅವರು, ಕೆಂಪೇಗೌಡರ ಮೇಲೆ ಹಾಡನ್ನು ಹೇಳ್ತಾ ಇದ್ದೀರಿ ಅಂತ ಹೇಳಿದ್ರಿ, ಹೇಳಿ ಒಂದು ಹಾಡನ್ನು. ಮಾಗಾಡಿ ಕೆಂಪೇಗೌಡ ಮಾರಾಯದರೆ ಮಾಗ ತಂದನೇ ಅನು ತಾನ ಮಾರಾಯ ದರಿ ಮಾಗ ಮಾಂಗಜ ಮುತ್ತೇನರು ಮಾನೆ ತಂದೆ ನಾನು ತಾನ ಗಜ ಮುತ್ತೀನರ ಮನೆಯಲ್ಲಿ ಇರುವಳೆ ಮಲ್ಲಮ್ಮ ತಂದ ನಾನು ತಾನ ಇರುವಳೆ ಮಲ್ಲಮ್ಮ ಅರು ಮನೆ ಬಹು ಜಾಕೆ ತಂದ ನಾನು ತಾನ ಆರೆ ಗೂಡಿನ ದನವ ಮೂರೆ ಗೂಡಿನ ಕರವ ತಂದ ನಾನು ತಾನ ರೇ ಗೂಡಿನ ಕರವು ಬಹು ಜಾಕೆ ಮಲ್ಲಮ್ಮ ತಂದ ನಾನು ತಾನ ಬಹು ಜಾಕೆ ಎಂದನು ಓನೇರ್ಯಾರೆ ತಂದ ನಾನು ತಾನ ಕುದುರೆಯ ನೇರರೆ ಹೋಗಂದೇ ಹೋಗುತ್ತಾರೆ ತಂದೆ ನಾನು ತಾನ ಹೋಗಂದೇ ಹೋಗುತ್ತಾರೆ ಮೈಸೂರ ಅರಮನೆಗೆ ತಂದೆ ನಾನು ತಾನ ನಾವು ಎಲ್ಲಿ ರಾಮನಗರ ತುಮಕೂರು ಇವೆಲ್ಲ ಹೋಗಿದ್ದ ಸರ್. ಹೋಗಿದ್ರಿ ಕಾರ್ಯಕ್ರಮದಲ್ಲಿ ಆಗಾಗ ತಮ್ಮ ಹಾಡನ್ನ ಹೇಳಿ ಬಂದಿರಿ. ಹೇಳಿ ಬಂದಿದ್ದೀವಿ. ಈಗ ಇನ್ನೊಂದು ಜನಪದ ಹಾಡನ್ನ ಹೇಳಿ, ಜುಂಜಪ್ಪನ ಮೇಲೆ ಹಾಡು ಹೇಳ್ತೀರಿ ಅಂತ ಹೇಳಿದ್ರಲ್ಲ, ಅಲ್ಲಿಂದ ಒಂದು ಹಾಡನ್ನ ಆಯ್ದು ಹೇಳಿ. ಆವಡ ಗಂಡ ಗೋವಗಳ ವಡ ಗಂಡ ತಾನಂದೇ ನಾನ ಆವ ಗೋವಗುಳ ವಡ ಗಂಡೋರನಾದ ಕೊಲೆ ಕೊಲೆ ಆವ ಗೋವಗುಳ ವಡ ಗಂಡೋರನಾದ ಕೊಲೆ ಕೊಲೆ ಆವ ಗೋವುಗುಳ ವಡ ಗಂಡು ಜುಂಜಪ್ಪ ತಾನಂದೇ ನಾನ ಗಿಡಕ್ಕಾಗಿಯವನು ವರುಟ ನೇರನ್ನದ ಕೊಲೆ ಕೊಲೆ ಗಿಡಕ್ಕಾಗಿಯವನು ವರುಟ ನೇರನ್ನದ ಕೊಲೆ ಕೊಲೆ ಗಿಡಕ್ಕಾಗಿ ಅವನು ವರುಟನ ಜುಂಜಪ್ಪ ತಾನಂದೇ ನಾನ ನಾನು ಬರತೇನೆ ಗಿಡಕ್ಕಾಗಿ ರನ್ನದ ಕೊಲೆ ಕೊಲೆ. ತುಂಬಾ ಸಂತೋಷ ಹುಚ್ಚಮ್ಮ ಅವರೇ. ತುಮಕೂರಿಂದ ಆಕಾಶವಾಣಿ ಬೆಂಗಳೂರಿಗೆ ಬಂದು 80 ವರ್ಷ ವಯಸ್ಸಾದರೂ ಕೂಡ ಇವತ್ತು ತಮ್ಮ ಜನಪದ ಹಾಡಿನಲ್ಲಿ ತಮ್ಮ ಒಂದು ಶ್ರೇಷ್ಠತೆಯನ್ನು ಉಳಿಸ್ಕೊಂಡಿರಿ. ಜನಪದ ಕಾರ್ಯಕ್ರಮ ತುಂಬಾ ಸ್ವಾರಸ್ಯಕವಾದವು, ಕೇಳುಗರ ಮನದಲ್ಲಿ ಅವು ತುಂಬಾ ದಿನ ಉಳಿತವೆ. ನಿಮ್ಮಲ್ಲಿ ಜನಪದ ಸಂಪತ್ತು ತುಂಬಾ ಶ್ರೇಷ್ಠವಾಗಿದೆ, ತುಂಬಾ ಹೆಮ್ಮೆಯಿಂದ ನಾವು ಹೇಳ್ಕೋಬೇಕು. ಇದೇ ತರ ಜನಪದ ಹಾಡುಗಳನ್ನ ಹೊಸ ಜನಾಂಗದವರು ನೆನ್ಪಿಟ್ಕೊಂತ ಹೋದ್ರೆ ಅದು ಇನ್ನೂ ಸ್ವಾರಸ್ಯಕರವಾಗಿರುತ್ತೆ. ಸಮಾಜದಲ್ಲಿ ಖುಷಿ ಬೇಕು, ನೆಮ್ಮದಿ ಇರಬೇಕು, ಹೌದಲ್ಲ? ಇಂತ ಹಾಡುಗಳ ಮೂಲಕ ಆ ಜನರಲ್ಲಿ ನೆಮ್ಮದಿ ಉಂಟಾಗುತ್ತೆ. ಹುಚ್ಚಮ್ಮವರೇ, ಆಕಾಶವಾಣಿ ಬೆಂಗಳೂರಿಗೆ ಬಂದು ತಮ್ಮ ಒಂದು ಕೃಷಿಯ ಅನುಭವ ಜೊತೆಗೆ ಜನಪದ ಹಾಡುಗಳನ್ನು ಕೂಡ ಇಲ್ಲಿ ನಮ್ಮ ಕೇಳುಗರಿಗೆ ತಿಳಿಸಿದ್ದಕ್ಕೆ ತಮಗೆ ತುಂಬಾ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಪ್ರಗತಿಪರ ರೈತ ಮಹಿಳೆ ಹುಚ್ಚಮ್ಮ ಮಾಸ್ತಯ್ಯ ಅವರೊಡನೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ತಿಮ್ಮಪ್ಪ ಎಚ್ ಗೌಡ. ಇದು ಇಂದಿನ ಕೃಷಿ ರಂಗ. ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಹುಣಸೆ ಬೇಸಾಯ ಕುರಿತು ಡಾ ಸುನೀತಾ ಅವರೊಡನೆ ಸಂದರ್ಶನ. ಗೊರವರ ಮಲ್ಲಯ್ಯ ಹಾಗೂ ತಂಡದವರಿಂದ ಗೊರವರ ಪದ ಕೇಳಲಿದ್ದೀರಿ.